ಬೆಳದಿಂಗಳಾಗಿ ಬಾ, ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡುವೆ, ಒಂದಾಗುವೆ. ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡುವೆ, ಒಂದಾಗುವೆ. ಬೆಳದಿಂಗಳಾಗಿ ಬಾ, ಕಣ್ಣಲ್ಲಿ ತುಂಬಿ ಚೆಲುವ, ಎಡೆಯಲ್ಲಿ ತುಂಬಿ ಬಲವ, ಬಾಳಲ್ಲಿ ತುಂಬಿದೆ ಉಲ್ಲಾಸದ, ನನ್ನದೆಯ ತಾಳ ನೀನು, ನನ್ನುಸಿರಲಾಗ ನೀನು, ನನ್ನಡಲ ಜೀವ ನೀ ಸಂತೋಷದ. ನಿನ್ನವಾದರೆ ಈ ಪ್ರಾಣನಿಲ್ಲದೆ, ನಿನ್ನವಾದರೆ ಈ ಪ್ರಾಣನಿಲ್ಲದೆ. ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡುವೆ, ಒಂದಾಗುವೆ. ಬೆಳದಿಂಗಳಾಗಿ ಬಾ, ಕಾವೇರಿ ತಾಯಿ ನನ್ನ ಬಾಯಂದು ಕೂಗಿ ನಿನ್ನ, ನೀಡಿದಳು ಬಾಳಿಗೆ ಬೆಳಕಾಗಲು, ಆ ದೇವಿಯಾಳು ನೀನೆ ಸಂಗಾತಿ ಕೇಳೆ ಜಾಣೆ, ನೀಡಿದನು ಭಾಷೆಯ ಪಿಡು ಚಿಂತೆಯ, ಈ ನಮ್ಮ ಪ್ರೇಮಕ್ಕೆ ನಾ ಕೊಡಲು ತಾಳಿಕೆ, ಈ ನಮ್ಮ ಪ್ರೇಮಕ್ಕೆ ನಾ ಕೊಡಲು ತಾಳಿಕೆ. ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡುವೆ, ಒಂದಾಗುವೆ. ಬೆಳದಿಂಗಳಾಗಿ ಬಾ.